ನಿವೇದಾಯತ್ ಪದಮಾಮಯಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಗುಂ ಸಂಗ್ರಹೇಣ ಬ್ರವೀಮಿ ಓಮಿತ್ತೇತತ್ ಸರ್ವೇ ವೇದಾ ಯತ್ ಪದಮಾಮನಂತಿ ತಪಾಗುಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ತಿಚರಂತಿ ತತ್ತೇ ಪದಗುಂ ಸಂಗ್ರಹೇಣ ಬ್ರವೀಮಿ ಓಮಿತ್ತೇತತ್ ಆಫ್ಟರ್ ಹ್ಯಾವಿಂಗ್ ಗಾನ್ ಥ್ರೂ ಎಲ್ಲ ಪ್ರಲೋಭನೆಗಳನ್ನು ನಚಿಕೇತನಿಗೆ ರೆಡ್ ಕಾರ್ಪೆಟ್ ಅವನು ಏನು ಬಯಸ್ತಾನೆ ಅದೆಲ್ಲವೂ ತೃಪ್ತವಾಗಿ ಯಥೇಚ್ಛವಾಗಿ ಅವನಿಗೆ ಲಭ್ಯವಾಗುವಂತಹ ವರಗಳಿಂದ ಸಹಿತವಾದ ಏನೆಲ್ಲ ಪ್ರಲೋಭನೆಗಳನ್ನು ಮಾಡಿ ಅವನ ಅರ್ಹತೆಯನ್ನು ಪರೀಕ್ಷಿಸ್ತಾನಪ್ಪ, ಅವನ ಅರ್ಹತೆಯನ್ನು ಪರೀಕ್ಷಿಸ್ತಾನೆ. ಆ ಎಲ್ಲ ಪ್ರಲೋಭನೆಗಳನ್ನು ಮೀರಿ ಅವನು ಆತ್ಮ ಇಚ್ಛೆಯನ್ನು, ಆತ್ಮಜ್ಞಾನದಲ್ಲಿ ಅವನ ಇಚ್ಛೆಯನ್ನು ಮಾತ್ರ ಅವನು ಪ್ರಕಟಿಸ್ತಾನೆ. ಇದರಿಂದ ತೃಪ್ತನಾದಂತಹ ಯಮರಾಜ ಅವನಿಗೆ ಬ್ರಹ್ಮ ವಿದ್ಯಾ ಉಪದೇಶವನ್ನು ಪ್ರಾರಂಭ ಮಾಡ್ತಾನೆ. ಈ ಮುಂಚಿತವಾಗಿ ನಮಗೆ ಗೊತ್ತಿದ್ದಂತೆ ಬ್ರಹ್ಮವಿದ್ಯಾ ಉಪದೇಶ ಎರಡು ಥರ. ಒಂದು ಉಪಾಸ್ಯ ಬ್ರಹ್ಮ, ಇನ್ನೊಂದು ಪ್ರಜ್ಞಾನಂ ಬ್ರಹ್ಮ. ಒಂದು ಭಾವಿಸಬೇಕಾಗ್ತದೆ, ಒಂದು ಚೆನ್ನಾಗಿ ತಿಳ್ಕೋಬೇಕಾಗ್ತದೆ. ಎಷ್ಟು ಚೆನ್ನಾಗಿ ತಿಳ್ಕೋಬೇಕು? ಅಲುಗಾಡದೆ ಸ್ಥಿರವಾಗಿ ನಿಲ್ಲುವಷ್ಟರ ಮಟ್ಟಿಗೆ ನಾವು ಬ್ರಹ್ಮನನ್ನು ತಿಳ್ಕೋಬೇಕು. ಕೊನೆಯ ಸಂದೇಹ, ಕೊನೆಯ ಸಂಶಯ, ಕೊನೆಯ ಪ್ರಶ್ನೆಯೂ ಕೂಡ ಉಳಿಕೂಡುದು. ಅಷ್ಟರ ಮಟ್ಟಿಗೆ ಮಹಾವಾಕ್ಯಗಳನ್ನು, ಪ್ರಮಾಣ ವಾಕ್ಯಗಳನ್ನು, ಉಪನಿಷತ್ತುಗಳನ್ನು ಸಂದೇಹಗಳಿಗೆ, ಸಂಶಯಗಳಿಗೆ ಎಷ್ಟು ಅಸಂಖ್ಯವಾದ ನಾಮರೂಪಗಳಿವೆಯೋ ಅಷ್ಟು ಅಸಂಖ್ಯವಾದ ದ್ವಾರಗಳಿವೆ ಸಂದೇಹ ಸಂಶಯಗಳಿಗೆ. ಎಲ್ಲ ಮುಗಿದ ಹೋತು, ಇನ್ನು ಯಾವ ಪ್ರಶ್ನೆ ಉಳಿದಿಲ್ಲ, ಉಳಿದಿಲ್ಲ ಅನ್ನೋ ಅಷ್ಟೊತ್ತಿಗೆ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಮುಗಿಯೋದಿಲ್ಲ, ಮುಗಿಯೋದಿಲ್ಲ, ಮುಗಿಯೋದಿಲ್ಲ. ಶಾಸ್ತ್ರೀಯವಾದ ಶ್ರವಣ ಮಾಡುವವರಿಗೆ ಪ್ರಶ್ನೆಗಳಿಗೂ ಕೊನೆ ಅನ್ನೋದಿಲ್ಲ. ಇನ್ನು ಅಶಾಸ್ತ್ರೀಯವಾಗಿ ಉಪದೇಶ ಕೇಳ್ತಾರಲ್ಲ, ಪ್ರಮಾಣರಹಿತವಾಗಿ ಅವೈದಿಕರಾಗಿ ಸುಡೋ ಸನ್ಯಾಸಿಗಳಿಂದ ಸುಡೋ ಸನ್ಯಾಸಿ ಅಲ್ಲ, ಸ್ಯೂಡೋ, ಸ್ಯೂಡೋ, ಎಸ್ ಯು ಇ ಡಿ ಓ, ಸ್ಯೂಡೋ, ಸ್ಯೂಡೋ ಸನ್ಯಾಸಿಗಳು ಅಂತಂದರೆ ಇದು ನಂದು, ಇದು ನನ್ನ ಫಿಲಾಸಫಿ, ಇದು ನಾ ಹೇಳಿಕೊಡ್ತೇನೆ, ಇದು ನನಗೆ ಹಿಂಗೆ ಅನ್ನಿಸ್ತದೆ, ನಾ ಹೇಳೋದೇ ಸತ್ಯ ಅಂತ ಏನು ಹೇಳ್ಕೊತ ಅಡ್ಡಾಡ್ತಾರೆ ಇವರೆಲ್ಲ ಸುಡೋ ಸನ್ಯಾಸಿಗಳು. ಇವರು ಸುಡಬೇಕಷ್ಟೆ, ಅರೆ ಕುಚ ಭೀ ಬತಾ ಮಗರ್ ಪ್ರಮಾಣ ಚಾಹಿಯೇ, ಪ್ರಮಾಣ ಬಿನಾ ಕುಚ ಕಾಮ ನಹೀ ಹೋತಾ ಹೈ. ಪ್ರಮಾಣ ಇಲ್ಲದೆ ಏನು ಮಾಡಲಿಕ್ಕಾಗುವುದಿಲ್ಲ, ಪ್ರಮಾಣ ಬೇಕು. ಅದ್ರಿಗೂ ಇಂಥ ಅಬ್ಸ್ಟ್ರಾಕ್ಟದ ವಿಷಯ ಇದು. ಇದಕ್ಕೆ ಲೆಂಗ್ತ್, ಬ್ರೆಡ್ತ್, ನಾಮ, ರೂಪ, ಕಲರು, ಜಾತಿ, ಗುಣ, ಕ್ರಿಯಾ ಯಾವುದೂ ಇಲ್ಲ ಇದಕ್ಕೆ. ಪ್ರಮಾಣ ಸಹಿತವಾಗಿ ನೀ ಶ್ರವಣ ಮಾಡದೆ ಹೋದರೆ ಏನೂ ವಿಶೇಷಣಗಳು ಇಲ್ಲದೇ ಇದ್ದಂತಹ ಅವಿಶೇಷ ಆತ್ಮನನ್ನು ನೀನು ಏನೇನೋ ವಿಶೇಷಣಗಳನ್ನು ಹಚ್ಚಿ ಹೇಳ್ತೀಯ. ಆಲ್ ಲೈಕ್ ದಟ್, ಇಲ್ಲಿದ್ದಾನೆ ಇಲ್ಲಿದ್ದಾನೆ ಇವೆಲ್ಲ ಏನು ತಿಳ್ಕೊಂಡ್ರಿ? ಇಲ್ಲಿಲ್ಲ ಇಲ್ಲಿದ್ದಾನೆ ಸುಳ್ಳು ಸನ್ಯಾಸಿಗಳ ಹೇಳಿಕೆಗಳಿವೆಲ್ಲ. ಇನ್ನೊಂದು ಅರ್ಥದಲ್ಲಿ ಅವರಿಗೆ ಬಿಡಿ ಸನ್ಯಾಸಿ ಅಂತಲೂ ಕರೀತಾರೆ, ನಾನು ಕರೆಯೋದಿಲ್ಲ ಹಾಗೆ. ನಾವೆಲ್ಲ ಬಿಡಿ ಸನ್ಯಾಸಿಗಳು, ಹಾಗೆ ಪ್ರಮಾಣ ಇಲ್ವಾ ನಮಗೆ? ಬಿಡಿ ಸನ್ಯಾಸಿಗಳ ಅರ್ಥನೇ ಬೇರೆ, ಸುಳ್ಳು ಸನ್ಯಾಸಿಗಳ ಅರ್ಥನೇ ಬೇರೆ. ಆಕರ್ಷಣೀಯವಾಗಿರ್ತಾವೆ ಮಾತುಗಳು. ಈವನ್ ದಟ್, ಹೂ ಇಸ್ ದಟ್? ಕೊಯಮತ್ತೂರಿನಲ್ಲಿ ಹಳ್ಳಿ ಪೀಠ ಥರ ಸುತ್ತಿರ್ತಾನಲ್ಲಪ್ಪ ಸ್ವಾಮಿ. ಕೊಯಮತ್ತೂರಿನೊಳಗೆ ಶಿವಾಲಯ ಇದೆ ಅಂತ ನಮ್ಮ ಜನ ಹೋಗ್ತಾರಲ್ಲ ನೋಡಲಿಕ್ಕೆ. ಹಾಂ, ಅದು ನೋಡ್ಲಿಕ್ಕೆ ಹೋಗ್ತಾರೆ ಓಡೋಡಿ. ಆ ಸ್ವಾಮಿ ಹೆಸರೇನು? ಈಶಾ ಫೌಂಡೇಶನ್. ಸ್ವಾಮಿ ಹೆಸರೇನು? ಇಲ್ಲದ ಇಲ್ಲಿ ಬರ್ತಾ ಇಲ್ಲ. ಈ ಟಾಕ್ಸ್ ಆಫ್ ಬ್ರಹ್ಮವಿದ್ಯೆ, ಈ ಟಾಕ್ಸ್ ಆಫ್ ಆತ್ಮಾನಾತ್ಮ, ಬಟ್ ನೋ ಪ್ರಮಾಣ. ಅದೇ ಸ್ವಾಮೀಜಿಗೆ ಬೇಜಾರಾಗೋದು. ಅಂಧೇನೈವ ನೀಯಮಾನ ಯಥಾ ಅಂಧಾಹ. ದಾರಿ ಕೇಳ್ಕೊಂಡು ಬಂದಾರ ಅವರೇ ಅಂಧರು. ದಾರಿ ಕೇಳ್ತಾರ ಯಾರಿಗೆ? ಅಂಧನಿಗೆ. ಇವ ಅಂಧ, ಮಹಾ ಅಂಧ, ನನಗ್ ಗೊತ್ತ ತೋರಿಸ್ತೀನಿ ಬರ್ರಿ ಅಂತಾನಲ್ಲ ಇವನೇ. ದೇ ಡೋಂಟ್ ನೋ ವಾಟ್ ಪೂಜೆ ಸ್ವಾಮೀಜಿ ಈಸ್. ದೇ ಡೋಂಟ್ ನೋ, ಗೊತ್ತಿಲ್ಲ. ಪಾಪ ಹೀಗಾಗಿ ಯಾವ ಈ ಬ್ರಹ್ಮವಿದ್ಯೆ ಅನ್ನೋದಿದೆಯೋ ಇದನ್ನು ಎರಡು ಕ್ಯಾಟಗರಿಯಾಗಿ ಮಾಡಿದ್ದಾರೆ. ಒಂದು ತಿಳ್ಕೊಳ್ಳೋ ಬ್ರಹ್ಮ, ಇನ್ನೊಂದು ಭಾವಿಸೋ ಬ್ರಹ್ಮ. ನನಗೆ ಅಲಂಕಾರಿಕವಾಗಿ ಮಾತಾಡಲಿ ಬರೋಂಗೇ ಇಲ್ಲ. ಕೆಲವು ಸಲ ಪ್ರಯತ್ನ ಮಾಡ್ತೇನೆ, ಎಲ್ಲ ಇದೆ ಇಲ್ಲಿ, ಪ್ರಯತ್ನ ಮಾಡ್ತೇನೆ. ಆಮೇಲೆ ಯಾಕೆ ಇಷ್ಟು ಆರ್ಟಿಫಿಷಿಯಲಾಗಿ ಮಾತಾಡಬೇಕು ನೋಡಿ, ನಿಮಗೆ ಅರ್ಥ ಆಗ್ಬಿಡುತ್ತೆ. ಏನು ಭಾವಿಸೋ ಬ್ರಹ್ಮ, ತಿಳ್ಕೊಳ್ಳೋ ಬ್ರಹ್ಮ, ಎಷ್ಟು ಸರಳ ಅರ್ಥ ಆಗ್ಬಿಡುತ್ತೆ. ಭಾರಿ ಸರಳದ ಬ್ರಹ್ಮವಿದ್ಯೆ, ಎಲ್ಲ ಕಾಂಪ್ಲಿಕೇಟ್ ಮಾಡಿಬಿಟ್ಟಾರೆ. ಪೂರಾ ಗೋಜು ಗೋಜು. ಭಾವಿಸುವ ಬ್ರಹ್ಮ ಮಾರ್ಗದಲ್ಲಿ, ಮ್ಯಾಕ್ಸಿಮಮ್ ಫಲ ಏನು ಅಂತಂದರೆ ಬ್ರಹ್ಮಲೋಕ ವಾಸ. ಅವನು ಬಯಸಿದರೆ, ಅವನು ಏನನ್ನೂ ಬಯಸದೆ ಬ್ರಹ್ಮನನ್ನು ಭಾವಿಸ್ತಾನೆ ಅಂತಂದರೆ ಅಂತಃಕರಣ ಶುದ್ಧಿ. ಇಷ್ಟು ಕ್ಲಿಯರ್ ಅದು ನೋಡ್ರಿ. ಅವನು ಬ್ರಹ್ಮಲೋಕ ಪ್ರಾಪ್ತಿ ಮಾಡ್ಕೋತಾನೆ ಅಂತಂದರೆ ಚಾನ್ಸ್ ಸಿಕ್ಕರೂ ಸಿಗುವುದು, ಸಿಗಲಿಕ್ಕೇನೂ ಇಲ್ಲ. ಏನಂಥೇಳಿ, ಅವನಿಂದ ವೇದಾಂತ ಶ್ರವಣ, ಅವನಿಂದ ಮಹಾವಾಕ್ಯ ಶ್ರವಣ, ಆ ಬ್ರಹ್ಮನಿಂದಲೇ ಮಹಾವಾಕ್ಯ ಶ್ರವಣ ಸಿಗಬಹುದು, ಸಿಗಲಿಕ್ಕಿಲ್ಲ. ಈಗ ನೀನು ಮೋಕ್ಷ ಬೇಕು ಅಂತಲ್ಲಿ ಹೋಗಿಲ್ಲ, ಏನು ಬೇಕಂತ ಹೋಗಿ, ಬ್ರಹ್ಮಲೋಕ ಬೇಕಂತ ಹೋಗಿಯಪ್ಪ. ಸಿಗ್ಬೋದು, ಸಿಗಲಿಕ್ಕಿಲ್ಲ, ಆದರೆ ಕ್ರಮಮುಕ್ತಿ ಅನ್ನುವಂತಹದ್ರ ಶ್ರದ್ಧಾ ಇಟ್ಟು, ನನಗೆ ಲೋಕಲ್ ಯಾವ ಸ್ವಾಮಿಗಳಲ್ಲಿ ವಿಶ್ವಾಸ ಇಲ್ಲ, ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗಿ ಯಾಕೆ ಮಾತಾಡ್ತಂದ್ರೆ ಶಂಕರಾಚಾರ್ಯನ ತಡೀತಾರೆ, ನೀ ಅಲ್ಲೇ ಹೋಗಿ ಮುಟ್ತಿ ಅನ್ನೋ ಗ್ಯಾರಂಟಿ ಇಲ್ಲ ಮಾರಾಯ, ಇಲ್ಲೇ ಗುರುಗಳು ಸಿಕ್ಕಾರೆ, ಇಲ್ಲೇ ಕೇಳಿ ನೋಡ್ಸಂಬಿಡು. ಶೂತ್ರಿಯಂ ಬ್ರಹ್ಮನಿಷ್ಠಂ ಗುರುಮೇವ ಅಭಿಗಚ್ಚೇತ್ ಸಮಿತ್ಪಾಣಿ, ಸಮರ್ಪಣಾ ಭಾವದಿಂದ ಹೋಗಬೇಕು. ಬ್ರಹ್ಮವಿದ್ಯಾ ಉಪದೇಶ. ಇನ್ನು ಇವನನ್ನ ಸಗುಣ ಉಪಾಸಕನು ಅಂತ ಕರೀತಾರೆ, ಇವನಿಗೆ ಸಗುಣ ಭಕ್ತ ಅಂತಲೂ ಕರೀತಾರೆ, ಇವನಿಗೆ ಪ್ರಾಣಾಯಾಮ ಅಂತ ಮಾಡಿದವನು ಅಂತ ಕರೀತಾರೆ, ಇನ್ನು ಈ ಯೋಗಿ ಅಂತ ಕರೀತಾರೆ, ಇನ್ನೇನೇನು ಎಲ್ಲ ಒಂದೇ ಕೆಟ್ಟಾಗಿರಿ, ಎಲ್ಲ ಒಂದೇ ಕೆಟ್ಟಾಗಿರಿಪ್ಪ. ಹೆಚ್ಚು ಕಡಿಮೆ ಇಲ್ಲೇ ಇಲ್ಲ ಇದರೊಳಗೆ, ಎಲ್ಲರ ರಿಸಲ್ಟ್ ಒಂದ. ಬಯಸಿದ ಲೋಕ ಬ್ರಹ್ಮಲೋಕ ಪ್ರಾಪ್ತಿ, ಬಯಸದೇ ಆದರೂ ಭಾವಿಸಿದ ಅವನಿಗೆ ಅಂತಃಕರಣ ಶಕ್ತಿ. ಇನ್ನು ದುರ್ವಾರ ಸಂಸಾರ ದವಾಗ್ನಿ ತಪ್ತಂ ಶೋಕ ಮೋಹಾದಿಗಳಿಂದ ಕೂಡಿದಂಥ ಈ ಸಂಸಾರದ ಗತಿ ಇಷ್ಟೇ, ಇದಕ್ಕೆ ಹೆಚ್ಚಿನ ಗತಿ ನಾವು ಬಯಸುವಲ್ಲಿ ಅರ್ಥ ಇಲ್ಲ ಇದರೊಳಗೆ, ಮತ್ತು ಇಷ್ಟು ಗತಿ ತಗೊಂಡು ನಾವು ಏನು ಮಾಡಬೇಕು ಅನ್ನುವಂತಹ ಲೋಕಲ್ ವೈರಾಗ್ಯ. ಆ ಮೂಲಕವಾಗಿ ರಾಗದ್ವೇಷರಹಿತವಾದಂತಹ ಅಂತಃಕರಣ, ಪ್ರತಿಕ್ರಿಯಾರಹಿತವಾದಂತಹ ಆ್ಯಟಿಟ್ಯೂಡು, ಇವೆಲ್ಲವನ್ನೂ ಕೂಡ ಅವನು ಬೆಳೆಸಿಕೊಂಡಿದ್ದೆ ಆದರೆ, ಈಶ್ವರ ಅನುಗ್ರಹದಿಂದ ಪೂರ್ವ ಪುಣ್ಯಗಳ ರಾಶಿಯಿಂದ ತಾನು ತಂದಿರುವ ಸುಕೃತಿಗಳಿಂದ ತಾನು ಮಾಡಿರುವ ಅನೇಕಾನೇಕ ವರ್ಷಗಳ ಪ್ರಾರ್ಥನೆಯಿಂದ ಎಲ್ಲ ಯೋಗ ಕೂಡಿ ಅವನಿಗೆ ಒಬ್ಬ ಸದ್ಗುರು ಪ್ರಾಪ್ತಿ ಆಗಿದ್ದ ಅಂತಂದರೆ, ಅವನಿಗೆ ಶಾಸ್ತ್ರದಲ್ಲಿ ಪ್ರಮಾಣದಲ್ಲಿ ವಿಶ್ವಾಸವೂ ಇದ್ದದ್ದೇ ಆದರೆ, ಶ್ರದ್ಧಾ ಇದ್ದದ್ದೇ ಆದರೆ, ಮತ್ತು ಸಮಧಮಾದಿಗಳನ್ನು ಏನಾದರೂ ಚೂರು ಚಾರು ಬಾಕಿ ಉಳಿದಿತ್ತು ಅಂದರೆ ಅದನ್ನು ರೂಢಿಸ್ಕೋತೀನಿ ಅನ್ನೋಂಥ ಆತ್ಮವಿಶ್ವಾಸವೂ ಅವನಿಗಿದ್ದದ್ದೇ ಆದರೆ ಇವಟ್ಟು ಬರ್ತಾವೆ. ಆವಾಗ ಬ್ರಹ್ಮಚರ್ಯಂ ಚರಂತಿ, ಅವ ಏನಾಗಿರ್ತಾನೆ, ಅವನು ಗುರುಕುಲದಲ್ಲಿ ಬ್ರಹ್ಮಚಾರಿಯಾಗಿ ಉಳಿತಾನೆ. ಎತ್ತನ್ನ ಪರೀಕ್ಷಾ ಹಾಯ್ ಭಯುವುದ ಬಹುತ್ ಪರೀಕ್ಷಾ ಹಾಯ್, ಈಗಾಗಲೇ ಗೊತ್ತಾಗಿರ್ಬೇಕು ನಿಮಗೆ, ಇದು ಅಗ್ನಿ ಪರೀಕ್ಷಾ ಇದ್ದ ಗುರುಕುಲ ವಾಸ ಅಂದರೆ ಅಡಿಗೆ ಅವರಿಲ್ಲ, ಪೂಜೆ ಮಾಡೋರಿಲ್ಲ, ಒಂದೊಂದು ಒಂದೊಂದು ದೇವ್ರು ಬಂದು ಕೂಡಲಿ ಕರ್ತವ್ರು, ಮಾರ್ಕೆಟ್ಗೆ ಹೋಗೋರಿಲ್ಲ, ಆ ಸ್ಕೂಲಿಗೆ ಹೋಗಿ ಕಲಿಸ್ಬರ್ಬೇಕು, ಈ ಸ್ಕೂಲಿಗೆ ಹೋಗಿ ಕಲಿಸ್ಬರ್ಬೇಕು, ಅವರಿಗೂ ಹೇಳ್ಕೊಡ್ಬೇಕು, ಇಲ್ಲಿಯೂ ಕೂಡ ಪಾಠ ಹೇಳಬೇಕು. ಅಬ್ಬಬ್ಬ ಸುಜಾತನ ಪರೀಕ್ಷಾ ಅಂತೂ ಬೇಡಪ್ಪ, ಯಾರ್ಯಾರು ಬ್ರಹ್ಮಚಾರಿಯಾಗಿ ಸೇರಬಾರ್ದು ಈ ಕ್ಲಾಸಿಗೆ. ಬಟ್ ದಟ್ ಈಸ್ ಅವ್ ಯುವರ್ ತಪಸ್ ಕಂಟಿನ್ಯೂಸ್, ಸಾರಿ ಫಾರ್ ದ್ಯಾಟ್. You should feel happy. The challenges have come to you and you have to face them. You have to handle them. This is how you have to learn how to handle. ಅವು ಬರ್ತಾವ, ನುಗ್ಗಿ ನುಗ್ಗಿ ಬರ್ತಾವ, ಏನು ಮಾಡಲಿಕ್ಕಾಗ್ತವೆ ಬರ್ತಾವ. ನೀವು ಹಿಂದೆ ಮುಂದೆ ಲೆಕ್ಕಾಚಾರ ಹಾಕೋದು ಕೊಡ್ಬಾರ್ದು, ಈಗ ಬಂದದ ಇದನ್ನು ಅಟೆಂಡ್ ಆಗಬೇಕು ಮುಗಿಸ್ಬೇಕು, ಇದು ಬಂದದ ಇದು ಅಟೆಂಡ್ ಆಗಬೇಕು ಮುಗಿಸ್ಬೇಕು ಅಷ್ಟೇ. ಕೊಯಮತ್ತೂರು ಬ್ರಹ್ಮಚಾರಿಗಳನ್ನು ನೋಡಿ ನೀವು ಕಾಪಿ ಮಾಡಲಿಕ್ಕೆ ಹೋಗಬೇಡ್ರಿ, ಅವರೆಲ್ಲ ಐಷಾರಾಮಿ ಬ್ರಹ್ಮಚಾರಿಗಳು. ಸ್ವಾಮೀಜಿಯವ್ರನ್ನ ಹೆಂಗೆ ಇಟ್ಬಿಟ್ಟಾರೆ ಅಂತಂದರೆ, ಆಹಾ ಲಲ್ಲಲ್ಲಲ್ಲಲ್ಲಲ್ಲ. ನಮ್ಮ ಕಡೆ ಸಾಧ್ಯ ಇಲ್ಲಪ್ಪ, ನಾವು ಚಿನ್ಮೆ ಅಂದ್ರೆ ಕೈಯೊಳಗೆ ಈ ವಿಷಯದಲ್ಲಿ. ಹೌದು ಮತ್ತೆ ಕರೆಕ್ಟ್, ನಾ ಅದಕ್ಕೆ ಹೇಳ್ತೇನೆ, ಐ ಹ್ಯಾವ್ ಟೂ ಐಸ್, ಒನ್ ಇಸ್ ಚಿನ್ಮೆ ಅಂದ, ಒನ್ ಇಸ್ ದಯಾನಂದ, ಎರಡು ಐಸ್ ಆಯ್ತಿದೆ ನನಗೆ. ಹೀಗಾಗಿ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಎರಡನ್ನೂ ನೋಡ್ತೀನಿ, ಈ ಕಡೆಗೆ ಸಿಟ್ಟು ಗೆಳ್ತೀನಿ, ಈ ಕಡೆಗೆ ಸಮಾಧಾನ ಮಾಡ್ತೀನಿ, ಎರಡನ್ನೂ ನೋಡ್ತೀನಿ, ದ್ವೇಷನೂ ಮಾಡ್ತೀನಿ, ಈ ಕಡೆ ಪ್ರೀತಿನೂ ಮಾಡ್ತೀನಿ. ಶಿಸ್ತು ಇರಬೇಕು, ವೇದಾಂತನೂ ಇರಬೇಕು. ಅಶಿಸ್ತಿನ ವೇದಾಂತ ಅದು ಆತ್ಮವಿಚಾರನ ಸ್ಪಷ್ಟ ಮಾಡೋದಿಲ್ಲ. ಬ್ರಹ್ಮನನ್ನು ಮಾತ್ರ ಬಯಸಿ ಇವನು ಮುಕ್ಷವಾಗಿ ಪ್ರಮಾಣವನ್ನು ಸ್ವೀಕರಿಸಿ, ಆಗಲೇ ಒಂದು ಲಿಸ್ಟೇ ಕೊಟ್ಟಿದ್ದೇನೆ ನಿಮಗೆ, ಅದಷ್ಟು ಲಿಸ್ಟ್ ಪ್ರಕಾರ ಬ್ರಹ್ಮಚರ್ಯಂ ಚರಂತಿ ಯದಿಚ್ಛಂತಹ. ಏನನ್ನು ಬಯಸಿ ಇವನು ಬ್ರಹ್ಮಚಾರಿ ಆಗಿದ್ದಾನೆ ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾರಲ್ಲ ಅದಕ್ಕೆ ಮುಂಚಿತವಾಗಿ, ಸರ್ವೇ ವೇದಾಹ ಯತ್ ಪದಂ ಆಮನಂತಿ ಆಮನಂತಿ ತಿಳಿಸಿ ಹೇಳ್ತವೆ. ಏನನ್ನು ತಿಳಿಸೋದು? ಯಾವ ಪದವನ್ನು ವೇದಗಳು ತಿಳಿಸಿ ಹೇಳ್ತವೆ? ಬಿಡಿ ಸ್ವಾಮಿ, ನಮ್ಗೆ ಅಷ್ಟು ಗೊತ್ತಿಲ್ವಾ. ಐಶ್ವರ್ಯ ಪ್ರಾಪ್ತಿ ಹೇಗೆ ಮಾಡ್ಕೋಬೇಕು, ಪುತ್ರ ಪ್ರಾಪ್ತಿ ಹೇಗೆ ಮಾಡ್ಕೋಬೇಕು, ಇದನ್ನು ತಿಳಿಸಿ ಹೇಳ್ತವೆ. ಸಾರಿಪ್ಪ, ಅವುಗಳನ್ನು ತಿಳಿಸಿ ಹೇಳೋದು ಅಂದ್ರೆ ತಾಯಿ ನಿನಗೆ ಚಾಕ್ಲೇಟ್ ಕೊಟ್ಟಂಗೆ. ಇವೆಲ್ಲ ಚಾಕ್ಲೇಟ್ ಪೆಪ್ಪರ್ಮೆಂಟ್ಗಳು. ನಿನಗೆ ಐಶ್ವರ್ಯ ಪ್ರಾಪ್ತಿ ಆಗ್ತದೆ, ನಿನಗೆ ಅಂಥ ಸಿದ್ಧಿ ಆಗ್ತದೆ, ನಿನಗೆ ಇಂಥ ಫಲ ಸಿಗ್ತದೆ, ನಿಂಥ ಹೋಮ ಮಾಡು ನಿನಗೆ ಇಂಥ ಫಲ ಸಿಗ್ತದೆ, ಪುತ್ರ ಕಾಮೇಷ್ಟಿ ಮಾಡು ಪುತ್ರ ಪ್ರಾಪ್ತಿ ಆಗ್ತದೆ. ಚಾಕ್ಲೇಟ್ ಕೊಟ್ಟಂಗೆ ಕೊಟ್ಟಂಗೆ ಕೊಟ್ಟಂಗೆ ಕೊಟ್ಟಂಗೆ ನೀನು ವೇದದ ಸಮೀಪ ಸಮೀಪ ಹೋಗ್ತೀಯ. ವೇದಗಳ ಸಮೀಪ ಹೋದಾಗೆ ವೇದ ಅವೇ ವೇದಗಳು ನಿನ್ನನ್ನು ಇನ್ನೂ ಸ್ವಲ್ಪ ಡೀಪಾಗಿ ತಗೊಂಡು ಹೋಗ್ತವೆ. ಏನು ಮಾಡ್ತೀಯ? ಇವೆಲ್ಲ ತಾತ್ಕಾಲಿಕ ಫಲಗಳು, ಕ್ಷಣಿಕ ಫಲಗಳು, ಅದೃಷ್ಟ ಲೋಕಗಳು ಅಂತ ಇವೆ. ಇಂಥ ಹೋಮ ಮಾಡು, ನೀ ಹೋಮ ಮಾಡಲಿಕ್ಕೆ ಹಾಗೂ ಬಂದಿದೀಯ, ಮಾಡೋದೇ ಮಾಡ್ತೀಯ, ಸ್ವಾಹ ಅಂತೀಯ, ನೀನು ಅಲ್ಲಿ ಸಮಿತನ ಸಮರ್ಪಿಸ್ತೀಯ, ನೀನು ಚರು ಆಗ್ತೀಯ, ನೀನು ಸ್ವಾಹಕಾರ ಮಾಡ್ತೀಯ, ನೀನು ಯಜಮಾನ ಆಗಿರ್ತೀಯ, ನೀನು ಇಷ್ಟ ದೇವತೆಯನ್ನು ಅಲ್ಲ ಯಜ್ಞ ದೇವತೆನ ಆಹ್ವಾನ ಹೇಗೂ ಎಲ್ಲ ಮಾಡ್ತೀಯ ನೀನು, ದೆನ್ ವೈ ಡೋಂಟ್ ಯು ಡೂ ದಿಸ್ ಫಾರ್ ಸೇಕ್ ಆಫ್ ಅದೃಷ್ಟ ಲೋಕ. ಅವನಿಗೆ ಚಾಕ್ಲೇಟ್ ಹೋಗಿ ಅಲ್ಲಿ ಗುಲಾಬ್ ಜಾಮೂನ್ ಸಿಕ್ಕಿದೆ, ಓ ಮೈ ಗಾಡ್, ಮತ್ತು ಹಂಗೇ ಒಳಗೆ ಹೇಳ್ಕೊಂಡು ಹೋಗ್ತದೆ ಅದು. ಎಷ್ಟು ಒಳಕೊಳ್ಳಿ ಹೇಳ್ಕೊಂಡ್ರೆ ಯಾಕಪ್ಪ ಇದೆಲ್ಲ, ನಿರಪೇಕ್ಷ ಭಾವದಿಂದ ಮಾಡು, ನಿನ್ನ ಅಂತಃಕರಣ ಶುದ್ಧವಾಗ್ತದೆ. ಅದನ್ನು ಹೇಳ್ಕೊಡ್ತದೆ. ಉಪನಯನ ಆದಮೇಲೆ ಸಂಧ್ಯಾ ವಂದನ ಮಾಡಿಸುವಾಗ ಸಮಸ್ತ ದೇವತೆಗಳನ್ನು ಇಲ್ಲಿ ಆಹ್ವಾನ ಮಾಡಬೇಕಾಗ್ತದೆ. ಈ ಶರೀರವೇ ಒಂದು ದೇವಾಲಯ. ಹೊಸದಾಗಿ ಬಸವಣ್ಣ ಹೇಳಿಲ್ಲ, ವೇದಗಳಲ್ಲಿ ಹೇಳಿದ್ದನ್ನೇ ಬಸವಣ್ಣ ಆಗಿನ ಜನರಿಗೆ ತಿಳಿಯುವಂತೆ ಕನ್ನಡದನ್ನು ಹೇಳಿದ. ಈಗ ನಾ ಹೇಳಿಲ್ವೋ, ಭಾವಿಸು ತಿಳಿ, ಕನ್ನಡದಲ್ಲಿ ಹೇಳಿಲ್ವೋ ಸರಳವಾಗಿ. ಆದರೆ ಇದು ವೇದಗಳು ಹೀಗೆ ಹೇಳಿವೆ ಅನ್ನೋದನ್ನು ಕೋಟ್ ಮಾಡಿ ನಾ ಹೇಳ್ತೀನಿ. ಹಾಗೆ ಕೋಟ್ ಮಾಡಿ ಅವರು ಹೇಳಿಬಿಟ್ಟಿದ್ರೆ ವೇದಗಳ ಬಗ್ಗೆ ತಾತ್ಸಾರ ಮೂಡ್ತಿತ್ತು ಯಾರಿಗಾದರೂ? ಮಾನಸಿಕವಾಗಿ ಇಷ್ಟರೇ ನಾವು ಭಾವಿಸ್ಬೇಕು, ಇಷ್ಟರ ತಿಳ್ಕೋಬೇಕಲ್ಲ. ವೇದ ಸುಳ್ಳು, ಗಾದೆ ಸತ್ಯ. ವೇದ ಸುಳ್ಳು, ಗಾದೆ ಸುಳ್ಳು ಆಗದು. ಅವರಪ್ಪನ ತಲೆ ವೇದಗಳು ಸುಳ್ಳು ಯಾಕೆ? ವೇದಗಳೇ ಸತ್ಯ. ಇವು ನಮ್ಮ ಅನುಭವಗಳು ಕೆಲವು ಸಲ ಅಪರ ತಪ್ರ ಆಗ್ತಾವ. ವೇದಗಳು ನಮಗೆ ಯಾವ ಪದವನ್ನು, ಯಾವ ಸ್ಥಾನವನ್ನು, ಯಾವ ವಸ್ತುವನ್ನು, ಪದ ಇಲ್ಲಿ ವಸ್ತು, ಯಾವ ವಸ್ತುವನ್ನು ತಿಳಿಸಿ ಹೇಳುತ್ತವೆಯೋ, ಸರ್ವೇ ವೇದಾಹ ಯತ್ ಪದಂ ಆಮನಂತಿ. ಅಷ್ಟೇ ಅಲ್ಲ ಮುಂದೆ ಹೇಳ್ತಾರೆ, ತಪಾಗುಂಸಿ ಸರ್ವಾಣಿ ಚ ಯದ್ ವದಂತಿ. ಹಾಂ, ಸರ್ವಾಣಿ ತಪಾಗುಂಸಿ, ತಪಾಂಸಿ, ಸಮಸ್ತ ತಪಸ್ಸುಗಳು, ಎಲ್ಲ ತಪಸ್ಸುಗಳು ಅಂದರೆ ಎಲ್ಲ ಥರದ ಕಾಯ ವಾಚ ಮನಸ್ಸ, ಕಾಯಿಕ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕ ತಪಸ್ಸು, ಇವೆಲ್ಲ ತಪಸ್ಸು. ಮೆಡಿಟೇಷನ್ ಇದು ತಪಸ್ಸು, ಜಪ ಇದು ತಪಸ್ಸು, ವಾಚಿಕ ತಪಸ್ಸು, ಪೂಜಾ ಆರಾಧನಾ ಇತ್ಯಾದಿಗಳು ಇವೆಲ್ಲ ಶಾರೀರಿಕ ತಪಸ್ಸು. ಇನ್ಕ್ಲೂಡಿಂಗ್ ಉಪವಾಸ ಇಸ್ ತಪಸ್ಸು, ಶಾರೀರಿಕ ತಪಸ್ಸು. ಉಪವಾಸ ಮಾಡ್ತೇನೆ, ಶಾರೀರಿಕ ತಪಸ್ಸು. ಮೌನ ಮಾಡ್ತೇನೆ, ಇದು ವಾಚಿಕ ತಪಸ್ಸು. ಈ ಮೂರೇ ಲೆವೆಲ್ನಲ್ಲಿ ತಪಸ್ಸಿದೆ, ನಾಲ್ಕನೇ ಲೆವೆಲ್ನಲ್ಲಿ ಇಲ್ಲ. ನಾಲ್ಕನೇ ಲೆವೆಲ್ ಆತ್ಮ, ಗೊತ್ತಾಗಲಿಲ್ವಾ? ನಾಲ್ಕನೇ ಲೆವೆಲ್ಲು ಅದು ಆತ್ಮ. ಅದು ತಪಸ್ಸಿನಿಂದ ಸಿಗುವಂಥದ್ದಲ್ಲೇ ಅಲ್ಲ. ಇವೆಲ್ಲವೂ ಪೂರಕವಾಗಬಹುದೇ ವಿನಃ ಸಾಕ್ಷಾತ್ ಆಗುವುದಿಲ್ಲ. ಇವು ಪೂರಕ ಮಾರ್ಗಗಳು, ಪೂಜಾ ಆರಾಧನಾ ಭಕ್ತಿ ಕರ್ಮ ಹೋಮ ಹವನಾದಿಗಳು, ಅದು ನಿರಪೇಕ್ಷ ಭಾವದಿಂದ ಮಾಡಿದರೆ ಇವು ಪೂರಕ ಆಗ್ತವೆ. ನಾವು ಇಂಗ್ಲೀಷ್ ಏನಾದ್ರಿ ಎನ್ಹ್ಯಾನ್ಸಿಂಗ್ ಅಂತ ಹೇಳ್ತೀವಿ. ಎನ್ಹ್ಯಾನ್ಸ್ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ನೀವು ನೋಡ್ಕೋಬೇಕು. ಎನ್ಹ್ಯಾನ್ಸಿಂಗ್ ಎನ್ ಸೈಲೆಂಟ್ ಏನ ಎನ್ ಜಿ ಎನ್ಹ್ಯಾನ್ಸಿಂಗ್ ಎನ್ಹ್ಯಾನ್ಸಿಂಗ್ ಸಪೋರ್ಟಿಂಗ್ ಅಂತ ಅರ್ಥ. ಎನ್ಹ್ಯಾನ್ಸಿಂಗ್ ಫ್ಯಾಕ್ಟರ್ಸ್ ಅಂದರೆ ಸಪೋರ್ಟಿಂಗ್ ಫ್ಯಾಕ್ಟರ್ಸ್. ಹಾಂ, ಯಾವ ಎಲ್ಲ ತಪಸ್ಸುಗಳು ಅಂತೀವಿಯೋ ಸರ್ವಾಣಿ, ಅವು ಯಾವ ವಿಷಯವನ್ನು ಹೇಳುತ್ತವೆಯೋ, ವೇದಗಳು ಯಾವ ವಸ್ತುವನ್ನು ಮಾತಾಡುತ್ತವೆಯೋ, ವಸ್ತುವನ್ನು ಉದ್ದೇಶಿಸಿ ಮಾತಾಡುತ್ತವೆಯೋ, ಯಾವ ತಪಸ್ಸುಗಳು ಯಾವ ವಿಷಯದಲ್ಲಿ ಹೇಳಿಕೆಗಳನ್ನು ಕೊಡುತ್ತವೆಯೋ, ಯದಿಚ್ಛಂತಹ ಏನನ್ನು ಬಯಸಿದವರಾಗಿ ಗುರುಕುಲ ವಾಸದಲ್ಲಿ ಬ್ರಹ್ಮಚರ್ಯಂ ಚರಂತಿ, ಬ್ರಹ್ಮಚಾರಿಗಳಾಗಿ ಕಾಲವನ್ನು ಕಳೀತಾರೋ, ಆ ಪದವನ್ನು ತತ್ತೇ ಪದಂ ಸಂಗ್ರಹೇಣ ಬ್ರವೀಮಿ, ಆ ಪದವನ್ನು ಹೇ ನಚಿಕೇತ ನಾನು ನಿನಗೆ ಸಮಗ್ರವಾಗಿ ನಾನು ಅದನ್ನು ತಿಳಿಸಿಕೊಡ್ತೇನೆ. ಸಂಗ್ರಹೇಣ ಸಮಗ್ರವಾದ ಆ ವಿದ್ಯೆಯನ್ನು ನಿನಗೆ ಕೆಲವು ಸಮಯದಲ್ಲಿ ಅದನ್ನು ತಿಳಿಸಿಕೊಡ್ತೇನೆ, ಕೆಲವೇ ಶಬ್ದಗಳನ್ನು ತಿಳಿಸಿಕೊಡ್ತೇನೆ, ಸಂಗ್ರಹೇಣ ಒಟ್ಟು ಆ ಬ್ರಹ್ಮವಿದ್ಯಾ ವಿಚಾರವನ್ನು ನಿನಗೆ ಹೇಳಿಕೊಡ್ತೇನೆ. ಅದು ಏನಪ್ಪ ಒಂದು ಶಬ್ದ ಹೇಳ್ತೇನೆ ಕೇಳಿಸ್, ಓಮಿತ್ತೇ ತತ್ ಅಂತ ಹೇಳೋದು. ಅದೇನದು? ಓಂ ಓಂ ಓಂಕಾರ. ಓಂಕಾರವನ್ನು ಉಪಾಸನೆಗೂ ನಾವು ಒಪ್ಕೋಬಹುದು, ಓಂಕಾರವನ್ನು ಜ್ಞಾನಕ್ಕಾಗಿಯೂ ನಾವು ಅವಲಂಬಿಸಬಹುದು. ಉಪಾಸನೆಗಾಗಿ ಅವಲಂಬಿಸಿದಾಗ ಓಂಕಾರದಲ್ಲಿಯ ನಾಮರೂಪಗಳು, ರೂಪ ಇಲ್ಲ ಅದು ಶಬ್ದ ಬ್ರಹ್ಮ, ರೂಪ ಇಲ್ಲ ಅದಕ್ಕೆ, ಶಬ್ದ ಇದೆ, ಗುಣ ಇದೆ, ಅದನ್ನು ಭಾವಿಸ್ಬೇಕು. ಆ ಓಂಕಾರದ ವೈಬ್ರೇಷನ್ ಮೇಲೆ ಮತ್ತು ಓಂಕಾರದ ಏನು ಶಬ್ದ ಇದೆ ಅದರಲ್ಲಿ ಏಕಾಗ್ರತೆಯನ್ನು ಬೆಳೆಸ್ಕೋಬೇಕು. ಈ ಮೂಲಕವಾಗಿ ದೃಷ್ಟ ಫಲಗಳನ್ನು, ಅದೃಷ್ಟ ಫಲಗಳನ್ನು ನಿರಪೇಕ್ಷ ಭಾವದಿಂದ ಮಾಡಿದ್ದಾದರೆ ಇವು ಹಾವುಗಳನ್ನು ಟಚ್ ಕೂಡ ಮಾಡದೆ ಅಂತಃಕರಣ ಶುದ್ಧಿಯನ್ನು ನೀನು ಹೊಂದಬಹುದು. ಇದು ಓಂಕಾರದ ಒಂದು ಕೆಟಗರಿಯ ಲಕ್ಷಣ. ಇನ್ನೊಂದು ಕೆಟಗರಿಯಲ್ಲಿ ಓಂಕಾರವನ್ನು ಸಾಕ್ಷಾತ್ ಬ್ರಹ್ಮನೇ ಅಂತ ತಿಳಿಯೋದು. ಆ ತಿಳುವಳಿಕೆ ಹೇಗಿರ್ತದೆ? ಆ ಬ್ರಹ್ಮನೇ ನಾನು, ಇರುವುದೆಲ್ಲವೂ ಬ್ರಹ್ಮವೇ. ಓಂಕಾರವನ್ನು ಬ್ರಹ್ಮ ಅಂತ ತಿಳಿಯೋದು, ಇದರ ಅರ್ಥ ಏನು? ಆಗಿರೋ ಆ ಓಂಕಾರ ಬ್ರಹ್ಮನೇ ನಾನು, ಇರುವುದೆಲ್ಲವೂ ಬ್ರಹ್ಮವೇ. ಈ ಪ್ರಕಾರ ಓಮಿತಿ ತತ್ 68 ಸರ್ವೇ ವೇದಾಃ ಯತ್ಪದಂ ಪದನೀಯಂ ಗಮನೀಯಂ ಆವಿಗಾನೇನ ಆಮನಂತಿ ಪ್ರತಿಪಾದಯಂತಿ. ಪದನೀಯಂ, ವೇದಗಳು ನಮ್ಮನ್ನು ಯಾವ ಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತವೆಯೋ, ಈ ಪ್ರಕಾರವಾಗಿ ಪದನೀಯಂ ಗಮನೀಯಂ, ಪದನೀಯಂ ಇಸ್ ಇಕ್ವಲ್ ಟು ಗಮನೀಯಂ. ಯತ್ ಪದಂ, ಯಾವ ಪದ ಅಂದರೆ ಯಾವ ಸ್ಥಾನವನ್ನು, ಪದನೀಯಂ ಯಾವ ಸ್ಥಾನವನ್ನು ಹೋಗಿ ಸೇರಬೇಕಾಗಿದೆಯೋ, ಗಮನೀಯಂ ಆವಿಗಾಮೇನ ಆಮನಂತಿ. ಆವಿಗಾಮೇನ ಇನ್ ಎ ಟೋಟಲ್ ವೈಸ್, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, ಎಲ್ಲ ಋಕ್ಕುಗಳು, ಎಲ್ಲ ಭಾಗಗಳು, ಎಲ್ಲ ಬ್ರಾಹ್ಮಣ ಭಾಗಗಳು, ಎಲ್ಲ ಆಖ್ಯಾನಗಳು. ನಿಮ್ಮಲ್ಲಿ ಆವಿಭಾಗ ಏನದೆ? ಆವಿಗಾಮೇನ ಅಂತಿದೆ ಇಲ್ಲಿ ಕನ್ನಡದಲ್ಲಿ. ಸಂಸ್ಕೃತವಾಗಿ ಏನಂತಿದೆಮ್ಮ? ಆವಿಭಾಗೇನ, ಎಲ್ಲ ಭಾಗಗಳಲ್ಲಿಯೂ, ಎಲ್ಲ ವೇದಗಳ ಎಲ್ಲ ಭಾಗಗಳಲ್ಲಿಯೂ, ಕರ್ಮಕಾಂಡದಲ್ಲಿಯೂ ಹೇಳಿದ್ದಾರೆ, ಜ್ಞಾನಕಾಂಡದಲ್ಲೂ ಹೇಳಿದ್ದಾರೆ, ಬ್ರಾಹ್ಮಣ ಭಾಗದಲ್ಲಿಯೂ ಹೇಳಿದ್ದಾರೆ, ಆರಣ್ಯಕಗಳಲ್ಲೂ ಹೇಳಿದ್ದಾರೆ. ಸೊ ಎಲ್ಲ ಭಾಗಗಳಲ್ಲಿಯೂ ಹೇಳಿದ್ದಾರೆ, ಎಲ್ಲ ವೇದಗಳ ಎಲ್ಲ ಭಾಗಗಳಲ್ಲಿಯೂ ಹೇಳಿದ್ದಾರೆ. ಪ್ರತಿಪಾದಯಂತೆ, ಪ್ರತಿಪಾದಿಸಿವೆ ವೇದಗಳು, ಪ್ರತಿಪಾದಿಸಿವೆ. ಏನನ್ನು ಪ್ರತಿಪಾದಿಸಿವೆ? ಯಾವ ಸ್ಥಾನವನ್ನು ಪ್ರತಿಪಾದಿಸಿವೆಯೋ ಅಲ್ಲಿಗೆ ಬಿಡಿ. ಮತ್ತೇನು? ತಪಾಂಸಿ ಸರ್ವಾಣಿ ಚ ಯದ್ ವದಂತಿ ಯತ್ ಪ್ರಾಪ್ತಿ ಅರ್ಥಾನಿ ಇತ್ಯರ್ಥಃ. ಏನನ್ನು ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕಾಗಿ ಜನ ಎಷ್ಟೊಂದು ತಪಸ್ಸಿನಲ್ಲಿ ತೊಡಗುತ್ತಾರಪ್ಪ? ಏಕಾದಶಿ ಅಂತಾರೆ, ಅದೊಂದು ತಪಸ್ಸು, ಉಪವಾಸ. ಏಕಾದಶಿ, ಆಮೇಲೆ ವೃತ ಆಚರಣೆಗಳು, ಇವೆಲ್ಲ ತಪಸ್ಸು. ಇನ್ನು ಚಾಂದ್ರಾಯಣ, ಚಾಂದ್ರಾಯಣ ಉಪಾಸನ. ಚಂದ್ರ ಹೆಂಗೆ ದೊಡ್ಡವನ್ನ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಹೋಗ್ತಾನೆ, ಹಂಗೆ ಊಟ ಜಾಸ್ತಿ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ, ಪೂರ್ಣಿಮೆಯ ದಿವಸ ಭಾರಿ ಊಟ ಮಾಡು, ಅದು ಓಕೆ. ಅವನು ಚಂದ್ರ ಹೆಂಗೆ ಸಣ್ಣ ಹಾಕೋತ ಹೋಗ್ತಾನೆ, ಕಡಿಮೆ ಮಾಡ್ಬೇಕ, ಅವಾಗ ತಪ್ಪಸ್ಸದು. ಒಂದು ಮ್ಯಾಕ್ಸಿಮಮ್ ಹೋಗಿ ಅದನ್ನೇ ಮಾಡ್ತಾ ಕೂತ್ಬಿಡ್ರಿ, ತಪಸ್ಸಲ್ಲದು ಹೋಗ್ಬೇಕ, ಮತ್ತೆ ಝೀರೋ, ಯು ಹ್ಯಾವ್ ಟು ಕಮ್ ಡೌನ್, ವೆರಿ ಡಿಫಿಕಲ್ಟ್. ಆಮೇಲೆ ಇನ್ನೊಂದಿದೆ, ಸಂಕಷ್ಟಿ ಮಾಡೋದು ಮರ್ತುಬಿಟ್ಟೆ, ಎಕ್ಸ್ಪೋಜರ್ ಇಲ್ಲಲ್ಲ, ಜನರಿಗೆ ಸಂಪರ್ಕ ಇಲ್ಲ ನನಗೆ, ಹಿಂಗಾಗಿ ಅದು ಏನು ಮಾಡ್ತಾರೆ, 21 ಮೋದಕ ನೈವೇದ್ಯ ಮಾಡ್ತಾರೆ, ಆ 21 ಮೋದಕನ ತಟ್ಟೆಯಲ್ಲಿ ಹಾಕ್ಕೊಳ್ತಾರೆ, ಅದ್ರ ಒಂದು ಮೋದಕ ಉಪ್ಪು ಹಾಕಿದ್ದಿರ್ತದೆ, ನೀವು ತಿನ್ಲಿಕ್ಕೆ ಶುರು ಮಾಡ್ಬೇಕು. ಗೊತ್ತಾಯ್ತಾ? ಎಲ್ಲಿ ತನಕ ತಿನ್ಬೇಕಾ? ಆ ಉಪ್ಪಿನ ಮೋದಕ ನಿನಗೆ ಸಿಗೋ ತನಕ ಮಾಡ್ಬೇಕು. ಒಂದಾತು, ಎರಡಾತು, ಮೂರಾತು, ಇಪ್ಪತ್ತಾದರೂ ಅದು ಬರಲಿಲ್ಲ ಅಂತ ತಿಳ್ಕೊ. ನೀ ಅಷ್ಟು ತಿನ್ನಬೇಕು. ಇಪ್ಪತ್ತು ಮೋದಕ ತಿಂದರೆ ಇಪ್ಪತ್ತೊಂದನೇದು ಉಪ್ಪು ಬಂದ ಕೂಡಲೇ ಅಲ್ಲಿಗೆ ಮುಗಿಬೇಕು. ಇದೊಂದಾಯ್ತಾ? ಇನ್ನೊಂದೇನಂತಂದರೆ, ಮೊದಲನೇದ ಬಂತಂತ ತಿಳ್ಕೊ, ಅಷ್ಟೇ ಮುಗೀತೆ. ಬೆಳಗಿನಿಂದ ಊಟ ಮಾಡಿರೋದಿಲ್ಲ, ಈಗ ಉಪ್ಪಿದ್ದು ಬಂದ್ಬಿಡ್ತು, ಇನ್ನು ಮತ್ತೆ ಊಟ ಇಲ್ಲ. ಏನು ಇದು? ಎಂಥದ್ದು ಸಂಕಷ್ಟ ಮಾಡ್ತಾಯಿರ್ತಾನೆ ಅಲ್ಲ, ಸಂಕಷ್ಟ ಮಾಡ್ತಾಯಿರ್ತಾನೆ. ಪ್ರಾರಂಭ ಸಂಕಷ್ಟ ಪ್ರಾರಂಭ ಆಗ್ತದೆ ನೋಡ್ರಿ, ಊಟ ಇಲ್ಲವರಿಗೆ. ಆಮೇಲೆ ಸಂತೋಷಿಮ, ಅದು ಬಾಯಿಂದ ಮೊಸರು ಅನ್ನಬಾರ್ದು, ಕಣ್ಣಿಂದ ಮೊಸರು ನೋಡಬಾರ್ದು. ಊಟಕ್ಕೆ ಕೂತ್ಕೊಂಡಾಗ ಯಾರಾದರೂ ಅಕ್ಕಪಕ್ಕ ನಾನು ಮೊಸರು ಕೊಡು, ಮೊಸರು ಹಾಕಿ ಅಂತ ಯಾರು ಹೇಳಿದ್ರೆ ನೀವು ಊಟ ಬಿಟ್ಟು ಎದ್ದು ಹೋಗ್ತಾನೆ. ಹಾಂ, ಏನಿಲ್ಲ, ಕಿವಿ ಕೇಳಿಸ್ಬಾರ್ದು. ಅದಕ್ಕೆ ಮೊದಲ ಮಾತಾಡ್ಕೊಂಡಿರ್ತಾರೆ, ಯಾರು ಮೊಸರು ಅನ್ನಬಾರ್ದು ಇವತ್ತು, ಅಪ್ಪ ಊಟ ಬಿಟ್ಟು ಎದ್ದು ಹೋಗ್ಬಿಡ್ತಾರೆ. ಯಾಕೆ ಹೇಳ್ತಾರೆ? ಯಾಕಂದರೆ ಅವರು ವೃತ ಮಾಡಿರುತ್ತಾರೆ, ಅಮ್ಮ ವೃತ ಮಾಡ್ತಾಳೆ, ತಪಸ್. ನಾ ಉಪ್ಪು ತಿನ್ನೋಂಗಿಲ್ಲ, ತಪಸ್. ನಾ ಸಕ್ಕರೆ ಉಪಯೋಗ ಮಾಡೋದಿಲ್ಲ, ತಪಸ್. ನಾ ಬದನೆಕಾಯಿ ತಿನ್ನೋಂಗಿಲ್ಲ, ತಪಸ್. ನಾ ದಿವಸಾನು ಗುಲಾಬ್ ಜಾಮೂನ್ ತಿಂತೇನೆ, ಅದು ಯಾವ ತಪಸ್ಸಿನಿಂದ ಯಾರು ಯಾವ ಪದವನ್ನು ಹೋಗಿ ಸೇರಬೇಕು ಅಂದ್ಕೊಂಡಿದ್ದಾರೋ ಆ ತಪಸ್ಸು. ಇತ್ಯರ್ಥ ಯತ್ ಪ್ರಾಪ್ತಿ ಅರ್ಥಾನಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಗುರುಕುಲವಾಸಲಕ್ಷಣಂ ಅನ್ಯದ್ವಾ ಬ್ರಹ್ಮ ಪ್ರಾಪ್ತ್ಯರ್ಥಂ ಚರಂತಿ. ಏನನ್ನು ಬಯಸಿದವರಾಗಿ ಬ್ರಹ್ಮಚಾರಿಗಳು ಗುರುಕುಲವಾಸವನ್ನು ಮಾಡಿದ್ದಾರು ಅಂದರೆ, ಗುರುಕುಲವಾಸವನ್ನು ಮಾಡಿದವರಿಗೆ ಬ್ರಹ್ಮಚಾರಿ ಎಂದು ಕರೆಯುತ್ತಾರೆ. ಒಂದು ಅರ್ಥ ತಗೊಳ್ರಿ. ಇನ್ನೊಂದು ಅರ್ಥ ಅನ್ಯತ್ವ, ಅಥವಾ ಮತ್ತೊಂದು ಅರ್ಥ ಏನದು, ಬ್ರಹ್ಮ ಪ್ರಾಪ್ತಿ ಅರ್ಥಂ ಬ್ರಹ್ಮ ಚರಂತಿ. ಬ್ರಹ್ಮ ಪ್ರಾಪ್ತಿ ಅರ್ಥಂ ಭಗವತಿ ಭಿಕ್ಷಾಂದೇಹಿ, ಭಗವತಿ ಭಿಕ್ಷಾಂದೇಹಿ, ಅವರು ಭಿಕ್ಷೆಯನ್ನು ಹಾಕ್ತಾರೆ. ಯಾಕೆ ಅವನು ಭಿಕ್ಷಾ ಕೇಳ್ತಾನೆ? ಅವನು ಯಾಕೆ ಭಿಕ್ಷಾ ಕೇಳ್ತಾನೆ? ಅವನು ಅವನಿಗೆ ಅಂಥ ಪರಿಸ್ಥಿತಿ ಏನು ಬಂದದೆ? ಎಂಥ ಪರಿಸ್ಥಿತಿ ಏನು ಬಂದಿಲ್ಲ, ಅವನು ಬ್ರಹ್ಮವಿದ್ಯಾ ಪಡಿಬೇಕಾಗಿದೆ. ಬ್ರಹ್ಮವಿದ್ಯಾ ಪಡಿಬೇಕಾದ್ರೆ ಅವನು ಕೇಳಿಕೊಂಡೇ ತಗೋಬೇಕು. ವೆರಿ ವೆರಿ ಸ್ವಾಮೀಜಿ ಎಷ್ಟು ಬ್ಯೂಟಿಫುಲ್ ಆಗಿ ಏನ್ಷಿಯಂಟನ್ನು ಮತ್ತು ಮಾಡರ್ನನ್ನು ಎರಡು ಹೆಂಗೆ ಸೇರಿಸಿದ್ದಾರೆ, ಎಷ್ಟು ಚೆಂದಾಗಿ. ಯಾರು ಗುರುಕುಲಕ್ಕೆ ಬರ್ತಾರೆ ಅವ್ರು ಕೈಯಲ್ಲಿ ತಟ್ಟಿ ತೊಗೊಂಡೇ ಬರಬೇಕು. ಅವ್ರು ರೆಡಿ ಇಡ್ತೀವಿ, ಅಲ್ಲಿ ಹೋಗ್ರಿ, ನಿಮಗೆ ರೆಡಿ ಇಡ್ತೀವಿ, ನಾವು ಬಂದು ಬಡಿಸ್ತೀವಿ, ಇಲ್ಲ ಏನು ಮದುವೆ ಮುಂಜೇನಾದ್ರೆ ತಟ್ಟಿ ತೊಗೊಂಡೇ ಬರಬೇಕು, ತಟ್ಟಿ ತೊಗೊಂಡು ಹಾಕ್ಸೋಬೇಕು, ಹೋಗ್ಕೊಡ್ಬೇಕು. ಯಾಕೆ ನೀ ಗುರುಕುಲ ವಾಸ ಮಾಡಿಗತ್ತೀಯ, ನೀ ಗುರುಕುಲ ವಾಸ ಮಾಡಿಗತ್ತೀಯ, ಅಥವಾ ನಿನಗೆ ಬ್ರಹ್ಮವಿದ್ಯಾ ಬೇಕಾಗಿದೆ. ಸ್ವಾಮೀಜಿ ಇದು ಎರಡರ ಕಾಂಬಿನೇಷನ್ ಮಾಡಿದೆ, ಎಷ್ಟು ಚೆಂದ ಮಾಡಿದ್ದಾರೆ. ಇಲ್ಲಲ್ಲ, ಈವನ್ ಇನ್ ಅಮೇರಿಕಾ ದಿಸ್ ಮೆಥಡ್ ಹ್ಯಾಸ್ ಅಡಾಪ್ಟೆಡ್. ಬರಬೇಕು, ಅವ್ರು ಬ್ರಹ್ಮಾರ್ಪಣ ಹೇಳಬೇಕು, ಭಿಕ್ಷಾಂದೇಹಿ ಚ ಪಾರ್ವತಿ ಅನ್ನಬೇಕು, ಆಮೇಲೆ ತಟ್ಟೆ ಹಿಡ್ಕೊಂಡು ನಿಂದಿರ್ಬೇಕು ಲೈನ್. ಒಬ್ಬನಾರೇ ಉಲ್ಟಾ ಪಲ್ಟ ಮಾತಾಡ್ತಾನೆ, ಯಾವನು ಮಾತಾಡ ಅಲ್ಲಿಂದ ಋಷಿಕೇಶ್ನಿಂದ ಇಲ್ಲಿ ತನಕ ಎಲ್ಲ ಬಂದಿಲ್ಲ ಋಷಿಕೇಶಕ್ಕೆ. ಸೇಮ್ ಮೆಥಡ್ ಎಲ್ಲೆಲ್ಲಿ ಈ ಪ್ರಕಾರವಾದ ವ್ಯವಸ್ಥೆ ಇದೆ ಎಲ್ಲ ದಯಾನಂದ್ರ ಮೆಥಡ್ ಅಂತ ತಿಳ್ಕೊಂಬಿಟ್ರು. ಹಾಂ, ಅವರು ಅದಕ್ಕೆ ಮುಂಚೆ ಇದ್ದಿದ್ದಿಲ್ಲ, ಅದನ್ನು ಚೆನ್ನಾಗಿ ಅಡಾಪ್ಟ್ ಮಾಡ್ಬಿಟ್ರೆ ಎಲ್ಲ ಕಡೆಗೂ. ಇವತ್ತು ಎಲ್ಲ ಮಠಗಳಲ್ಲಿ, ಶಿವಾನಂದ ಆಶ್ರಮದಲ್ಲಿ, ಕೈಲಾಸ ಆಶ್ರಮದಲ್ಲಿ, ಪರಮಾರ್ಥ ನಿಕೇತನದಲ್ಲಿ, ಎಲ್ಲ ಆಶ್ರಮಗಳಲ್ಲಿ ಋಷಿಕೇಶದಲ್ಲಿ ಇದೇ ಮೆಥಡ್. ಯಾಕಂದರೆ ಯದಿಚ್ಛಂತಹ ಬ್ರಹ್ಮಚರ್ಯಂ ಚಲಂತಿ. ನೀ ಗುರುಕುಲವಾಸಿ ಯಾಕೆ ಮಾಡಿದೀಯ? ಬ್ರಹ್ಮಜ್ಞಾನಕ್ಕಾಗಿ ಮಾಡಿದೀಯ. ಬ್ರಹ್ಮಜ್ಞಾನ ಪಡ್ಕೋಬೇಕು ಅಂದರೆ ನೀನು ಚರಣ ಮಾಡಬೇಕು, ಮನೆ ಮನೆ ಹೋಗಬೇಕು, ಕೇಳಬೇಕು. ಬೇಡ ಅಂತಹ ಸಾಂಪ್ರದಾಯಿಕ ಬೇಡ. ಕೇಳೋದೇನು ತಪ್ಪುದಿಲ್ಲ ನಿಮಗೆ, ಮನೆ ಮನೆಗೆ ಹೋಗಿ ಕೇಳಬೇಡ, ಒಂದು ಕಡೆ ಹೋಗಿ ಕೇಳು, ಕೊಡ್ತಾರೆ. ಹಿಮ್ಸೆಲ್ಫ್ ವೆಂಟ್, ಯು ನೋ, ಕ್ಯಾನ್ ಯು ಬಿಲೀವ್ ದಿಸ್? ಸ್ವತಃ ಪೂಜ್ಯ ಸ್ವಾಮೀಜಿನೇ ಖಾಲಿ ಕಂಬಳಿ ವಾಲ ಚೌಟ್ರಿಗೆ ಹೋಗ್ತಿದ್ರು, ಇಷ್ಟೇ ಒಂದು ಡಬ್ಬಿ ತೊಗೊಂಡು ಹೋಗ್ತಿದ್ರು, ಅದು ಹಾಕೋಣ ನೀವು ಕರ್ಕೊಂಡಿದ್ರ. ಏನು ಮಜ ಗೊತ್ತಾ, ಯಾಕೆ ಮಾಡಿದ್ರು ಸ್ವಾಮೀಜಿ? ಗುರುಕುಲದಲ್ಲಿ ಆ ಮೆಥಡ್ ಯಾಕೆ ಮಾಡಿದರು? ಆ್ಯಕ್ಚುಲಿ ಬ್ರಹ್ಮವಿದ್ಯೆಯನ್ನು ಪಡೆಯುವವನು ಅವನು ಚರಣ ಮಾಡಬೇಕು. ಚರಣ ಅಂದ್ರೇನು? ಅವನು ಚಲಿಸ್ತಾ ಇರಬೇಕು. ಚಲಿಸೋದಂದ್ರೇನು? ಅವನ ಊಟಕ್ಕಾಗಿ ಅವನು ನಾಲ್ಕು ಮನೆಗಳಿಗೆ ಹೋಗಿ ಕೇಳಿ ತರಬೇಕು, ಊಟ ಮಾಡಬೇಕು. ಕ್ಲೀನ್, ಇದರೊಳಗೆ ಏನು ಕಾಂಪ್ರಮೈಸಿಂಗ್ ಏನು ಇದ್ರೊಳಗೆ? ಈಗ ಇವನು ಹೋದ ಅಂದರೆ ಹೋಗಬೇಕಂದ್ರೆ ಅವ್ನು ಎಲ್ಲೋ ಕಾಡಿನಲ್ಲಿ ಎಲ್ಲೋ ಗುಡಿಸಲದಲ್ಲಿ ಇರ್ತಾರೆ ಅವರು. ಅಲ್ಲಿಂದ ಹೋಗಬೇಕು ಅಂದರೆ ಬೆಳಗ್ಗೆ ಸಂಧ್ಯಾ ವಂದನಾದಗಳನ್ನು ಮುಗಿಸ್ಕೊಂಡು ಯೋಗ ಇತ್ಯಾದಿ ಪ್ರಾಕ್ಟೀಸನ್ನು ಮುಗಿಸ್ಕೊಂಡು ಆಮೇಲೆ ಹೋಗಲಿಕ್ಕೆ ಒಂದು ಗಂಟೆ ಬೇಕು. ಅಲ್ಲಿ 10 ಗಂಟೆಗೆ ಶುರು ಆಗ್ಬಿಡುತ್ತೆ. 10 ರೊಳಗಾಗಿ 1,000 ಜನ ಕ್ಯೂದಲ್ಲಿ ನಿಂತಿರ್ತಾರೆ. ಗೊತ್ತಾಯ್ತಾ? ಇವನು ಹೋಗ್ಲಿಕ್ಕೆ 1 ಅವರು 1/2 ಅವರ್ ಅಡ್ವಾನ್ಸು, 1.5 ಅವರು. ಅಲ್ಲಿ ಹೋದ ಮೇಲೆ ಆ 1.5 ಅವರು ಅವನು ಕ್ಯೂದಲ್ಲಿ ಹೋಗಿ ಅದನ್ನು ತೊಗೊಂಡು ಮತ್ತೆ ಊಟ ಮಾಡಿ ಬರೋಷ್ಟೊತ್ತಿಗೆ 2 ಗಂಟೆ ಆಗ್ತದೆ. ಮತ್ತೆ ಅಧ್ಯಯನ ಸಮಯದಲ್ಲಿ ಮಲಗುತ್ತಾನೆ. ಸಂಜೆ ಊಟ 4 ಅವರಿಗೆ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಬರೋಬ್ಬರ ಆಯ್ತಿಲ್ಲ, ಸಮಯ 4 ಅವರಿಗೆ ಹೋಗ್ತಾನೆ. ಅಂದರೆ 4 ಅವರಿಗೆ ಹೋಗ್ಬೇಕಂದ್ರೆ 3 ಗಂಟೆ ಬಿಡ್ಬೇಕು. ಇವ ಒಂದು 1/2 ಅವರ್ ಮಲ್ಕೋತಾನೆ, 3 ಗಂಟೆಗೆ ತೊಗೊಂಡು ಹೋಗ್ತಾನೆ. ತೊಗೊಂಡೋಗಿ ಕ್ಯೂದಲ್ಲಿ ನಿಂತು ಮತ್ತದೇ ಪ್ರೊಸೀಜರ್, 4 ರೊಟ್ಟಿ ದಾಲ್ ಹಾಕ್ತಾರೆ, ತಿಂತಾನೆ, ಮತ್ತೆ ಬರ್ತಾನೆ. ಬರ್ತೊಂಡು 7 ಗಂಟೆ ಆಗ್ತದೆ, ಕತ್ತಲಾಗ್ಬಿಟ್ಟಿರ್ತದೆ, ಕರೆಂಟ್ ಇಲ್ಲ. ಆದ್ದರಿಂದ ಓಂ ನಮ ಶಿವಾಯ ಮಲ್ಕೊಂಡ್ಬಿಟ್ಟ. ಬೆಳಗ್ಗೆ ಮತ್ತೆ ಯಥಾಭಿಕಾರಿ ಹೇಳ್ತಾನೆ, ಬೇಡ ಎಷ್ಟು ಟೈಮ್ ವೇಸ್ಟ್, ಇವರು ಅಧ್ಯಯನ ಯಾವಾಗ ಮಾಡಬೇಕು ಅಂತ ದೊಡ್ಡ ಡೌಟ್ ಆಗ್ತದೆ ಸ್ವಾಮೀಜಿ. ಅವಾಗೇನು ಮಾಡಿದರು? ಹಾಗಾದರೆ ಭಿಕ್ಷಾಕ ಅಲ್ಲಿ ಇಲ್ಲಿ ಹೋಗಬೇಡ್ರಿ, ಅದು ಭಿಕ್ಷಾ ತೊಗೊಳಿಕ್ಕೆ ಬೇಕು, ಕ್ಯೂದಲ್ಲಿ ಬರಲಿಕ್ಕೆ ಬೇಕು. ಆದ್ದರಿಂದ ಅದನ್ನು ಇದನ್ನು ಕಾಂಪ್ರಮೈಸ್ ಮಾಡಿ ಆಶ್ರಮದಲ್ಲಿ ಭಿಕ್ಷಾ ವ್ಯವಸ್ಥೆ ಮಾಡಿದರು. ಅರ್ಥ ಆಯ್ತಾ ನಿಮಗೆ? ಆಶ್ರಮದಲ್ಲಿ ಭಿಕ್ಷಾ ವ್ಯವಸ್ಥೆ ಮಾಡಿದರು. ಪ್ರಾಕ್ಟಿಕಲ್ಲಾಗಿ ನಾನು ಭಿಕ್ಷಾ ಬೇಡಲಿಕ್ಕೆ ಹೋಗಿದ್ದೆ ಸಂದೀಪಿನೊಳಗಿದ್ದಾಗ. 4 ಮುಂಡುಕ ಉಪನಿಷತ್ತಿನಲ್ಲಿ ಸ್ವಾಮೀಜಿ ಒಂದು ದಿವಸ ವಿವರಣೆ ಕೊಟ್ಟರು. ಅದನ್ನು ಪ್ರಾಕ್ಟಿಕಲ್ಲಾಗಿ ಇಡ್ಲಿಕ್ಕೆ ಹೋಗಿದ್ದೆ. ಆವಾಗ ಹೋಗಲಿಕ್ಕೆ 7 ಕಿಲೋಮೀಟ್ರ್. ಸೊ ಇಲ್ಲಿ ಈ ಸಂಸ್ಕೃತ ಕ್ಲಾಸ್ರು ಆದ ತಕ್ಷಣ ಆ ಕಡೆ ನಾವು ಹೋಗ್ಬಿಡವ, ಅದಕ್ಕೆ ಭಿಕ್ಷಕ್ಕೆ ಹೋಗವ, ಅಲ್ಲಿ ಭಿಕ್ಷ ಬೇಡಿ ಎಲ್ಲ ಮಾಡಿ ಬರುತ್ತಂಕ ಅಂದರೆ ಮಧ್ಯಾಹ್ನ 4 ಗಂಟೆಗೆ ಭಗವದ್ಗೀತೆ ಕ್ಲಾಸ್ ಶುರುವಾಗಿ 1/2 ಗಂಟೆ ಆಗಿರ್ತಿತ್ತು. ಸೊ ನಾ ಅಂದ್ಕೊಂಡೆ, ಓಹೋ ಹೋ ಹೋ, ಇದು ಸರಿಯಲ್ಲ ಮೆಥಡ್, ಇದು ಹೀಗೆ ಮಾಡ್ತಕ್ಕದ್ದು. ಅಲ್ಲಿ ನನಗೆ ಪಾಠ ಸಿಕ್ತು. ಆ ಪಾಠವನ್ನು ಇವತ್ತೆಲ್ಲರಿಗೂ ಹೇಳ್ತಾ ಇದ್ದೇನೆ. ಗೊತ್ತಾಯ್ತಲ್ಲ, ಬ್ರಹ್ಮಚಾರಿ ಬ್ರಹ್ಮವಿದ್ಯೆಯನ್ನು ಅರಿಸಿಕೊಂಡು ಹೋಗುವಂತಹ ಬ್ರಹ್ಮಚಾರಿ ಅವನು ಭಿಕ್ಷಾಟನ ಮಾಡಬೇಕು. ಭಿಕ್ಷಾಟನ ಮಾಡಬೇಕು ಅಂತಂದರೆ ಅಧ್ಯಯನ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಅದಕ್ಕಾಗಿ ಸಮಯ ಇಟ್ಕೋಬೇಕು. ಅದಕ್ಕೆ ಎರಡೂ ಲಭ್ಯ ಇದ್ದಾಗ ನೀವೇನು ಮಾಡ್ತೀರಿ? ಈಗ ಇಲ್ಲಿ ಅಧ್ಯಯನವೂ ಲಭ್ಯ ಇದೆ, ಇಲ್ಲಿ ಭಿಕ್ಷಾನೂ ಲಭ್ಯ ಇದೆ, ಎಲ್ಲ ಲಭ್ಯ ಇದೆ. ಈಗ ಟೈಮ್ ಸೇವಿಂಗು, ಈಗ ಅಧ್ಯಯನಕ್ಕೆ ಸಾಕಷ್ಟು ಸಮಯವನ್ನು ನಾವು ಹಾಕಬಹುದು ಅನ್ನುವಂಥದ್ದು ಇದರ ಉದ್ದೇಶ. ಹೀಗೆ ಎಲ್ಲವನ್ನೂ ಸ್ವಾಮೀಜಿಯವರು ಕಾಂಪ್ರಮೈಸ್ ಮಾಡ್ತಾ ಜೋಡಿಸ್ತಾ ಹೋಗ್ತಾರೆ. ಅದೊಂದು ಭಾರಿ ಸುಂದರವಾದ ಆ್ಯಟಿಟ್ಯೂಡ್ ಸ್ವಾಮೀಜಿ ಹತ್ರ ಇದೆ. ಅವ್ರ ಸ್ವಾಮೀಜಿ ಹತ್ರ ಇನ್ನೊಂದು ಏನು, ಈಗ ಸಂಸ್ಕೃತ ಇಂಗ್ಲೀಷು ಎರಡನ್ನೂ ಸೇರಿಸೋ ಪ್ರಯತ್ನ ಮಾಡ್ತಾರೆ. ಅವರು ಏಮ್ ಫಾರ್ ಸೇವಾ, ಸೇವಾ ಸಂಕೃಷನ್ ಗೊತ್ತಾಯ್ತಲ್ಲ. ಆಲ್ ಇಂಡಿಯಾ ಮೂವ್ಮೆಂಟ್ ಇಂಗ್ಲಿಷ್ ಅಂತ, ಆಲ್ ಇಂಡಿಯಾ ಮೂವ್ಮೆಂಟ್ ಇಂಗ್ಲಿಷ್. ಸೊ ಆಲ್ ಇಂಡಿಯಾ ಮೂವ್ಮೆಂಟ್ ಫಾರ್ ಸೇವಾ, ಎಲ್ಲದರೂ ಹಿಂಗೆ ಸೇರಿಸ್ತಾರೆ, ಒಂದು ಒಂದು ಸಂಸ್ಕೃತ, ಒಂದು ಎರಡು ಇಂಗ್ಲೀಷ್. ಏಕೆಂದರೆ ಅವ್ರಿಗೂ ಕೊಡಬೇಕಲ್ಲ, ಅವ್ರಿಗೂ ಅರ್ಥ ಆಗಬೇಕಲ್ಲ. ಅಖಿಲ ಭಾರತ ಸೇವಾ ಅಭಿಯಾನ ಯಾವನಿಗೆ ಅರ್ಥ ಆಗ್ತದೆ? ಕನ್ನಡದವ್ರಿಗೆ ಒಂದು ಅರ್ಥ ಆಗ್ತದೆ ಅಷ್ಟೆ. ಸೊ ಏನೋ ಯದಿಚ್ಛಂತೋ ಬ್ರಹ್ಮಚರ್ಯಂ ಗುರುಕುಲವಾಸ ಲಕ್ಷಣಂ ಅನ್ಯದ್ವಾ ಬ್ರಹ್ಮ ಪ್ರಾಪ್ತ್ಯರ್ಥಂ ಚರಂತಿ ತತ್ತಿ ತುಭ್ಯಂ ಪದಂ ಯಜ್ಞಾತುಮಿಚ್ಛಸಿ ಸಂಗ್ರಹೇಣ ಸಂಕ್ಷೇಪತಃ ಬ್ರವೀಮಿ ಓಮಿತಿ. ಓಂ ಶಬ್ದವಾಚ್ಯಂ ಓಂ ಪ್ರತೀಕಂ ಚ ತತ್ತಿ. ತೇ ಅಂದರೆ ತುಭ್ಯಂ ನಿನಗೆ, ತತ್ಪದಂ ತತ್ಪದಂ ತೇ ತುಭ್ಯಂ ನಿನಗೆ, ನನಗೆ ಯಾಕೆ ಹೇಳ್ಕೊಡ್ತೀಯಪ್ಪ ಯಮ? ಯಜ್ಞಾತುಮ್ ಇಚ್ಛಸಿ, ಅದನ್ನು ತಿಳ್ಕೋಬೇಕು ಅಂತ ನೀ ಬಂದಿದ್ದೀಯಾ, ಇಚ್ಛೆಯನ್ನು ವ್ಯಕ್ತಪಡಿಸಿದ್ದೀಯಾ, ಅದನ್ನು ನಾನೇನು ಮಾಡ್ತೀನಿ ನಿನಗೆ ಸಂಕ್ಷೇಪತಃ ಆದಷ್ಟೂ ತಿಳುವಳಿಕೆಯನ್ನು ಕೆಲವೇ ಕೆಲವು ಶಬ್ದಗಳಲ್ಲಿ ಬ್ರವೀಮಿ ಹೇಳಿಕೊಡುತ್ತೇನೆ. ಏನದು ಶಬ್ದ? ಓಂ ಇತಿ. ಆ ಶಬ್ದ ಏನು? ಒಂದು ಓಂಕಾರ. ಏನಿದು ಓಂಕಾರ ಶಬ್ದ? ಈ ಓಂಕಾರ ಶಬ್ದಕ್ಕೆ ಎರಡು ಆಯಾಮಗಳಿವೆ. ಒಂದು ಆಯಾಮ ಓಂ ಶಬ್ದ ವಾಚ್ಯಂ, ಓಂ ಶಬ್ದ ವಾಚ್ಯಂ, ಇದು ಒಂದು ಆಯಾಮ. ಒನ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಇನ್ನೊಂದು ಏನಂತಂದರೆ ಓಂ ಪ್ರತೀಕಂ ಚ, ಒನ್ ವೇ ಆಫ್ ಪ್ರಾಕ್ಟಿಸಿಂಗ್. ಪ್ರತೀಕ ಪ್ರಾಕ್ಟಿಸಿಂಗ್, ವಾಚ್ಯ ತಿಳ್ಕೊಳ್ಳೋಕ್ಕೆ. ಇಲ್ಲಿ ಪ್ರಾಕ್ಟೀಸ್ ಆಗಬೇಕು, ಅಲ್ಲಿ ತಿಳ್ಕೊಬೇಕು. ಇಲ್ಲಿ ಪಡ್ಕೊಂಬೋದಿರ್ತದೆ, ಅಲ್ಲಿ ತಿಳ್ಕೊಂಬೋದಿರ್ತದೆ. ಎಲ್ಲಿ ಪಡ್ಕೊಬೋದು? ಪ್ರತೀಕಂ ಪಡ್ಕೊಂಬೋದಿರ್ತದೆ, ವಾಚ್ಯಂ ತಿಳ್ಕೊಂಬೋದಿರ್ತದೆ. ಪ್ರತೀಕಂ ವಾಚ್ಯಂ. ಓಕೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ. ಓಂ.